ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿಯನ್ನು ಕೇಳಿದ್ರಲ್ಲ, ಬನ್ನಿ ಇನ್ನು ಮುಂದೆ ಆಲಿಸೋಣ ಕೆಲವು ಸಲಹೆಗಳನ್ನು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯದಿಂದ ನಕ್ಷತ್ರಗಳಿಗೆ ಅನುಸಾರವಾಗಿ ಸಕಾಲದಲ್ಲಿ ಮಳೆ ಬಾರದಿರುವುದು ಮತ್ತು ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಂತಹ ಸನ್ನಿವೇಶಗಳಿಂದಾಗಿ ರೈತರು ತೊಂದರೆ ಹಾಗೂ ನಷ್ಟ ಅನುಭವಿಸ್ತಾ ಇದ್ದಾರೆ. ನವದೆಹಲಿಯ ಭಾರತದ ಹವಾಮಾನ ಇಲಾಖೆ, ಪುಣೆಯ ಭಾರತೀಯ ಉಷ್ಣವಲಯ ಹವಾಮಾನ ಶಾಸ್ತ್ರ ಸಂಸ್ಥೆ ಮತ್ತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಜಂಟಿಯಾಗಿ ರೈತರ ಅನುಕೂಲಕ್ಕಾಗಿ ಹವಾಮಾನದ ಮುನ್ಸೂಚನೆ ಹಾಗೂ ಕೃಷಿ ಸಲಹೆಗಳ ಆ್ಯಪ್ ಅಭಿವೃದ್ಧಿಪಡಿಸಿ 2019 ಭೂವಿಜ್ಞಾನ ಸಚಿವಾಲಯದ ಪ್ರತಿಷ್ಠಾನ ದಿನಾಚರಣೆಯಂದು ಮೇಘದೂತ ಮೊಬೈಲ್ ಅಪ್ಲಿಕೇಶನ್ನನ್ನು ಹೊರತಂದಿದೆ. ಮೇಘದೂತ ಅಪ್ಲಿಕೇಶನ್ ಮಳೆ, ಕನಿಷ್ಠ ಹಾಗೂ ಗರಿಷ್ಠ ತಾಪಮಾನ, ಆರ್ದ್ರತೆ, ಮೋಡದ ಪ್ರಮಾಣ, ಗಾಳಿಯ ವೇಗ ಮತ್ತು ಗಾಳಿಯ ದಿಕ್ಕಿಗೆ ಸಂಬಂಧಿಸಿದ ಮುನ್ಸೂಚನೆಯನ್ನು ಒದಗಿಸುತ್ತೆ. ಈ ಮಾಹಿತಿಯು ರೈತರು ಕೈಗೊಳ್ಳುವ ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತದ ಹವಾಮಾನ ಇಲಾಖೆ ವಾರದ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರಗಳಂದು ಪ್ರಮುಖ ಹವಾಮಾನ ಅಂಶಗಳ ಬಗ್ಗೆ ಮುನ್ಸೂಚನೆಯನ್ನು ನೀಡ್ತಾ ಇದ್ದು, ಈ ಮುನ್ಸೂಚನೆಯನ್ನು ಆಧರಿಸಿ ಇದರಿಂದ ವಿವಿಧ ಬೆಳೆಗಳ ಮೇಲಾಗುವ ಪರಿಣಾಮಗಳು, ರೈತರು ತ್ವರಿತವಾಗಿ ಕೈಗೊಳ್ಳಬೇಕಾದ ವಿವಿಧ ಕ್ರಮಗಳು, ಕೃಷಿ ಚಟುವಟಿಕೆಗಳ ಬಗ್ಗೆ ಕೃಷಿ ಸಲಹೆಗಳನ್ನು ಪ್ರಾದೇಶಿಕ ಮತ್ತು ಆಂಗ್ಲ ಭಾಷೆಯಲ್ಲಿ ನೇರವಾಗಿ ರೈತರಿಗೆ ಒದಗಿಸಲಾಗುತ್ತೆ. ಸಮೂಹ ಮಾಧ್ಯಮಗಳಾದ ಟಿವಿ, ರೇಡಿಯೋ, ದಿನಪತ್ರಿಕೆಗಳು ಮತ್ತು ಕೃಷಿ ಇಲಾಖೆಗಳಿಗೂ ಈ ಮಾಹಿತಿಯನ್ನು ಒದಗಿಸುತ್ತಾ ಇದೆ. ಹವಾಮಾನ ಮುನ್ಸೂಚನೆಯನ್ನು ಆಧರಿಸಿ ಕೃಷಿ ಚಟುವಟಿಕೆ ಕೈಗೊಳ್ಳುವುದು ಅವಶ್ಯಕವಾಗಿದೆ. ಈ ಮೊಬೈಲ್ ಆ್ಯಪ್ ಆಂಡ್ರಾಯ್ಡ್ ಮೊಬೈಲ್ ಬಳಸುವ ಪ್ರತಿಯೊಬ್ಬ ರೈತರು ತಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಿಂದ ಮೇಘದೂತ್ ಎಂದು ಟೈಪ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತಮಗೆ ಸಂಬಂಧಪಟ್ಟ ಜಿಲ್ಲೆಯ ಮಾಹಿತಿಯನ್ನು ಪಡೆಯಬಹುದು. ಇದರಲ್ಲಿ ಹಿಂದಿನ ದಿನಗಳಲ್ಲಿ ದಾಖಲಾದ ವಿವಿಧ ಹವಾಮಾನ ಅಂಶಗಳು ವಾರದ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ಮುಂದಿನ 5 ಹವಾಮಾನ ಮುನ್ಸೂಚನೆ ಮತ್ತು ಆಯಾ ದಿನದ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ, ಮಳೆಯ ಪ್ರಮಾಣ, ಆರ್ದ್ರತೆಯ ಪ್ರಮಾಣ, ಮೋಡದ ಪ್ರಮಾಣ, ಗಾಳಿಯ ದಿಕ್ಕು ಮತ್ತು ಗಾಳಿಯ ವೇಗ ಇವುಗಳ ಮಾಹಿತಿ ಲಭ್ಯವಿರುತ್ತದೆ. ಆಯಾ ಪ್ರದೇಶದ ಪ್ರಮುಖ ಬೆಳೆಗಳಿಗೆ ಪ್ರಚಲಿತ ಹವಾಮಾನದಿಂದಾಗುವ ಪರಿಣಾಮ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಬೆಳೆಗಳಲ್ಲಿ ಕೈಗೊಳ್ಳಬೇಕಾದ ನಿವಾರಣೋಪಾಯವನ್ನು ತಮಗೆ ಸಂಬಂಧಪಡುವ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅದರಲ್ಲಿ ತಿಳಿಸಿರುವಂತೆ ಪ್ರಚಲಿತ ಹವಾಮಾನವನ್ನು ಆಧರಿಸಿ ಆಯಾ ಬೆಳೆಗಳಲ್ಲಿ ಕೈಗೊಳ್ಳಬೇಕಾದ ತ್ವರಿತ ಕೃಷಿ ಚಟುವಟಿಕೆಗಳು ಅಂದರೆ ಸಿಂಪರಣೆ, ಮೇಲುಗೊಬ್ಬರ ಕೊಡುವುದು, ಕಟಾವು ಮತ್ತು ಮುಂದೆ ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಯೋಜನೆ ರೂಪಿಸಿಕೊಳ್ಳಲು ಅನುಕೂಲವಾಗುತ್ತದೆ. ಈ ಎಲ್ಲ ಮಾಹಿತಿಯು ಪ್ರಾದೇಶಿಕ ಭಾಷೆಯಲ್ಲಿ ಜಿಲ್ಲಾವಾರು ಲಭ್ಯವಿರುತ್ತದೆ. ರೈತರು ಈ ಮಾಹಿತಿಯನ್ನು ಹಂಚಿಕೊಳ್ಳಲು ಅನುಕೂಲವಾಗಲು ಈ ಆ್ಯಪನ್ನು ಅಪ್ಲಿಕೇಶನ್ ಫೇಸ್ಬುಕ್ ಮತ್ತು ವಾಟ್ಸಪ್ನೊಂದಿಗೂ ಸಂಯೋಜಿಸಲಾಗಿದೆ. ರೈತ ಬಾಂಧವರೇ, ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದರೆ ಇನ್ನು ಮುಂದೆ ಆಲಿಸೋಣ, ಬನ್ನಿ ಕೆಲವು ಕೃಷಿ ಗೀತೆಗಳನ್ನು. ಕಾಯುವ ರೆಪ್ಪೆಯ ತೆರದಿ ಕಣ್ಣ ಕಾಯುವ ರೆಪ್ಪೆಯ ತೆರದಿ ಕಾಯುವಳಿದು ಪುಷ್ಕಳ ಪ್ರೀತಿ ಕಾಯುವಳಿದು ಪುಷ್ಕಳ ಪ್ರೀತಿ ಕಾಯುವಳಿದು ಪುಷ್ಕಳ ಪ್ರೀತಿ ಪ್ರೀತಿ ಮನೆ ಮಂದಿಯ ಸುಖ ಪಾಲನೆ ಮಾಡಿ ಮಾಡಿ ಕೀಡಲೇಬೇಕು ಹರಡುವ ಬೀಜವ ತೊಡಿ

ಜಗ ಜಗಸಿ ಬಂದವಳೆ ನಗು ನಗು ತಾ ನಿಂತವಳೆ ಮಾ ಲಕ್ಷ್ಮಿ ನಮ್ಮ ಹಳ್ಳಿಯಾಗೆ ಜಗ ಜಗಸಿ ಬಂದವಳೆ ನಗು ನಗು ತಾ ನಿಂತವಳೆ ಮಾ ಲಕ್ಷ್ಮಿ ನಮ್ಮ ಹಳ್ಳಿಯಾಗೆ ಸೇರಿಸಲೇನು ಬೇಕು ಎಂದಾಗ ತನದೆನ್ನುವ ಕಾಡಿನ ಹೋಗು ವಿಷದ ಹಾವು ಭಯವಿಲ್ಲ ಭಯವಿಲ್ಲ ಭಯವಿಲ್ಲ ಚೆಲುವಿನದೆಲ್ಲ ರುಚಿಸುವುದೆಲ್ಲ ಕಂಡು ಬಂದಾಗಬೇಕೆನ್ನುವ ಏನೆಂದು ನ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ಮರವೇನು ಬಿಡಲಾರ ಬಿಡಲಾರ ಬಿಡಲಾರ ಬಳಸುವನೆಲ್ಲ ಉಳಿಸುವುದಿಲ್ಲ ತನ್ನ ಹಿತಕ್ಕಾಗಿ ಹೋರಾಡುವ ನುಡಿಯುವುದೊಂದು ನಡೆಯುವುದೊಂದು ಎಂದೆಂದು ಎಂದೆಂದು ಎಂದೆಂದು ಪಡೆಯುವುದೊಂದು ಕನ್ನಡ ಕನ್ನಡ ಬಿಡಲೆಂಬ ಕನ್ನಡ ಕನ್ನಡ ಬಿಡಲೆಂಬ ಕನ್ನಡ ಕನ್ನಡ ಬಿಡಲೆಂಬ